ಸಾಧಕರೊಂದಿಗೆ ಸಂವಾದ ಕೂಡ ಇರ್ತದೆ ಮತ್ತು ಮುಂದುವರೆದಂತೆ ವಿವಿಧ ಪ್ರಕಾರದ ಮಳಿಗೆಗಳು ಕೂಡ ಸದಾಕಾಲ ದರ್ಶನ ಇರ್ತದೆ. ಆಮೇಲೆ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಇಂತಹ ವಿಷಯಗಳ ಮೇಲೆ ಕೂಡ ಅಲ್ಲಿ ಸಂವಾದ ಮತ್ತು ಮಾಹಿತಿ ಇರ್ತದೆ. ದಯವಿಟ್ಟು ರೈತರು, ರೈತ ಮಹಿಳೆಯರು, ಪ್ರಗತಿಪರ ರೈತರು, ಕೃಷಿ ಆಸಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಬೇಕಂತ ಚಿತ್ರಣಾ ನಿರ್ದೇಶನಕ್ಕಾದ ನಾನು ಡಾಕ್ಟರ್ ಪಿ ಎಸ್ ಸುಧಾರ್ ತಮ್ಮಲ್ಲಿ ಕಳಕಳಿಯಿಂದ ಮತ್ತು ಆತ್ಮೀಯತೆಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ. ಧಾರವಾಡದಲ್ಲಿ ನಡೆಯುವ ಕೃಷಿ ಮೇಳ ಕುರಿತು ಮಾಹಿತಿ ಕೇಳಿದಿರಿ. ಕೃಷಿ ರಂಗದಲ್ಲಿ ಈಗ ಬುರ್ರಕಥೆಯಲ್ಲಿ ಸೌರಮ್ಮನ ಕಥೆ ನಡೆಸಿಕೊಡ್ತಾರೆ ಚಿತ್ತಾಪುರ ತಾಲೂಕಿನ ರಾಮತೀರ್ಥದ ಶಂಕರಮ್ಮ ರಾಮತೀರ್ಥ ಹಾಗೂ ಸಂಗಡಿಗರು. ತಾಯಿ ತಂದೆ ನೀವು ಹುಟ್ಟಿದ 3 ತಿಂಗಳ ತಾಯಿ ತಂದೆ ತೀರಿ ಕಂಡರ ಹರಿಯಣ್ಣ ರಾಮರೆಡ್ಡಿ ಅಡಿಕಟ್ಟಿ ಸರ್ವೆ ಕಂಡನ ಹಿರಿಯತ್ತಿ ಕೃಷ್ಣಮ್ಮ ಮನೆ ಕೊಟ್ಟು ವೇಷ ಕಂಡಳ ಕತ್ತಾಗ ಹೇಳುವಾಗ 12 ವರ್ಷದ ಮಗಳು 12 ವರ್ಷದ ಮಗಳಿಗೆ ದುರಬುದ್ಧಿಗೂ ಹೊಳು ಹುಟ್ಟವ ದೃಷ್ಟಿಗೆ ಹಣ ಮಳೆಯದ ಅಣ್ಣ ಹರವಹರ ದಿನ ಅಣ್ಣ ಮಂಗಳವಾರ ದಿನ ಅಣ್ಣ ಆಕಳಕ್ಕ ಯುವದಕ್ಕ ಹರಣಕ ಓತಿನಂದರೆ ಬ್ಯಾಡಮ್ಮೋ ನನ್ನ ತಂಗಿ ಹರಾಣ ಒಳಗ ನೀರ ಕಾಣದ ಮರಣ ಆಗುತ್ತಿದ್ದಿ ನೀರ ಕಾಣದ ಸಾಯುತ್ತಿದ್ದಿ ಹೋಗು ಬ್ಯಾಡ ತಂಗಂದರೆ ಅಣ್ಣ ನೀ ಹೇಳಿದ ಮಾತನ ಕೇಳಲಿಲ್ಲ ಅಣ್ಣ ಹೇಳಿದ ಮಾತು ಕೇಳಲಾರ ಅವರ ಮತ್ತಾಯಿ ಬೆಳೆ ಬಚ್ಚಲಗ ಬಂದು ಗಂಗಾರಿ ಜಳಕ ಮಾಡಿಕೊಂಡ ತಾಯಿಯ ಬಣ್ಣದ ಶೀರು ಊಟ ಕಂಡು ಬಣ್ಣದ ಕುಸ ತೊಟ್ಟ ಕಂಡು ತುಂಬ ಉಡ ಭಂಡಾರ ಕಟ್ಟಿಕೊಂಡು 6 ದೊಡ್ಡ ಆಕಳಗೋಳು 7 ದೊಡ್ಡ ಎಮ್ಮಿಗೋಳು ಎಲ್ಲ ಇಂಡ ಮಾಡಿಕೊಂಡು ಊರು ದಾಟಳ ನಮ್ಮವ್ವ ಮೇಷದ ಏಳ ತಾಸಿಗೆ ಮೇಷದ ಏಳ ಗಂಡಿಗ ಮತ್ತಾಯಿ ಮೇಷದ ವ್ಯ ಹೇಳ ತಾಜಿಗೆ ನೀರದ ಹಮ್ಮುತ್ತ ಆಯಿತು ನೀರದ ಹಮ್ಮ ತಾಳಲಾರದ ಇಲ್ಲಿ ದೇಶ ಎಲ್ಲ ತಿರುಗಿದರೆ ಇಲ್ಲಿ ನೀರು ಸಿಗಲಿಲ್ಲ ಆರೆ ಹಣ ಒಳಗ ಇಂಡಿಯ ಕುರುಬರವ ಚೆನ್ನಯ್ಯ ಕುರಿಗಳ ಮೇಸತ್ತಿದ್ದ ಮಗರಿಯ ನಿನಗೊಂದು ನಮೋ ನಮಸ್ಕಾರ ಕಡನ್ನ ಉರಿದು ಹೋಗಿ ಚಾರೆ ನೀರ ತಂದು ಕೊಡಂದರೆ ಕುರುಬರವ ಚೆನ್ನಯ್ಯ ಆರೆ ಹಣ ಒಳಗ ತಂಗಿ ನೀರೆಲ್ಲಿ ತರಲಂತಂದು ದೇಶ ಎಲ್ಲ ಹಡ್ಡಾಡಿದರೆ ಅಲ್ಲಿಗೊಂದರ ದಾರಿ ಹಾಲಿನ ಗುಂಡ ಕಂಡಿತು ಹಾಲಿನ ಗುಂಡ ಬೆಲಿಗೆ ಬಂದ ಮುತ್ತಲೇಲಿ ಹರಕಂಡ ಸಣ್ಣ ಡೊಲ್ಲ ಕಂಡ ಅವನು ಓಡಿ ತುಂಬ ನೀರು ಕೊಡಲು ಡೊಲ್ಲನ್ ತುಂಬ ನೀರು ತುಂಬಿಕೊಂಡು ಮುಂದಕ ಮುರಜ್ಜೆ ಬಂದ ಕೊಟ್ಟಂತ ಜಗದೀಶ ಕಣ್ಣಿಳನು ಓಡಿ ಈ ನೀರು ಒಯ್ದು ಕೊಟ್ಟರೆ ಅವರ ಮತ್ತಾಯಿ ಕುಡಿಕಳ ಈ ನೀರು ತಾಯಿ ಸೋರಮ್ಮನ ಕತಿ ಇಲ್ಲಿಗೆ ಮುಗಿದು ಹೋಗುತ್ತದ ಮುಂದಕ ಕತಿ ಚಾಗದಿಲ್ಲಂತ ಉಗಿರು ನೋಡಿ ಈ ಉಚಡ ಕಂಡು ಬಳಬಳ ಮಂತ್ರಿಸಿ ನೀರಿನ ಹಲ ಒಡೆದಗಳಿಗೆ ಮಾಡೋದ ಹಾರಿ ಕತ್ತಮ್ಮ ಹಾರಿ ಕತ್ತೇನ ಮಾಡೋದಾರಿ ಕತ್ತಮ್ಮ ಇದು ಮಾಯಾದಾರಿ ಕತ್ತೇನ ನೀರಿನ ಮ್ಯಾಲೆ ಯಶ್ವನೆ ತೆಪ್ಪ ಜಲಾಡುತ್ತಿದ್ದಾದ ನೀರಿನ ಮ್ಯಾಲೆ ಶಿವನೆ ತೆಪ್ಪ ಜಲಾಡುತ್ತಿದ್ದಾದ ಚೆನ್ನಯ್ಯೋ ನೀರು ತಗೊಂಡ ಚೆನ್ನಯ್ಯ ದೌಡು ದೌಡು ಬಂದಾನ ನೀರು ತಗೊಂಡ ಚೆನ್ನಯ್ಯ ದೌಡು ದೌಡು ಬಂದಾನ ನೀರು ತಂದೀರು ಸವರಮ್ಮ ಕುರಿಯಮ್ಮ ಸವರಮ್ಮ ನೀರು ತಂದೀರು ಸವರಮ್ಮ ಹಾಕಿ ನನ್ನಮ್ಮ ನೀರ ಕೈಯಾಗ ಬಿಡದಳ ಹಿಡುವೆಲ್ಲೆ ಬೆಟ್ಟಳ ಕಪ್ಪಿ ಕಣ್ಣಿಗೆ ಬಿತ್ತು ಹೆಚ್ಚಳ ನೀರ ತಂದಿದ್ದು ಕೌಚಲ ನೀರ ತಂದಿದ್ದು ಈ ನೀರಲ್ಲಿ ತಂದಲ್ಲೇ ಚೆಲ್ಲಿಬಾಂಡು ಸೋರ ಮಾರಾಣ ಒಳಗ ನೀರು ಸಿಗದಿಲ್ಲ ನೀರು ಕುರಿಯಮ್ಮ ಕಪ್ಪಿನ ಚಳಗ ಹಾಕಂದರೆ ಕಪ್ಪಿನ ಜನ್ಮ ಏರ್ತ ಹೋಗುತ್ತದ ಕಪ್ಪಿನ ಪಾಪ ತಪ್ಪಲಾರ್ದ ತಲುಗುತ್ತದ ನಾ ನೀರು ಕುಡಿಯಿಲ್ಲಂತ ಕೈ ಹಾಳೂರು ವಾಪಸ್ ಕೊಟ್ಟುಗಳಿಗೆ ನೀರು ಕೈ ಹಾಕಿಡ ಕಣ್ಣು ಮುಂದಕ್ಕೆ ಮುರಜ್ಜಿ ಬಂದ ಕೈಯಾಗ ನೀರು ಮಾಯವಾದ ತಂಗಿ ಏಟು ವರವಾದ ಏಟು ಸತ್ಯವಾದ ನಮಗೆ ತಿಳಿದು ಬಂದಿಲ್ಲ ನಾವು ಓಚಿನ ತಾಯಂತ ಅವನು ಊರಿಗೆ ಹೊಂಟೋದ ಸವರಮ್ಮ ತಾಯಿ ನೀರ್ದಾಮ ತಾಳಲಾರದ ಇಂದೇ ವೆಂಕಟರಮಣ ಊರಿಗರ ಮಕ್ಕಳ ದೋಟು ನನ್ನ ಪಂಚಿ ತಾಕು ನನ್ನ ಪಂಚಿತ ಕುಡದರಿ ನನ್ನ ಜನ್ಮ ಉಳಿತದ ನನ್ನ ಪ್ರಾಣ ಉಳಿತದ ತಂಗಿಯ ನನ್ನ ಪಂಚಿತ ನೀವು ಕುಡದರಿ ಇರದೊಂದು ದೂರ ಬರುತ್ತದ ಇರದೊಂದು ಮಾತು ಬರುತ್ತದ ಜಾಡಲಿದ ನಿನ್ ಜನ್ಮ ಹೋಗ್ತದ ಬ್ಯಾಡಮ್ಮ ನನ್ನ ಪಂಚಿತ ಕುಡಿಬ್ಯಾಡ ಬ್ಯಾಡಂದ್ರ ಕುಡಿತೀನಿ ಬಸವಣ್ಣ ನೀ ಕುಡಿಯಂದ್ರೆ ಕುಡಿತೀನಂತ ಒಗ್ಗಿಯ ಒಗ್ಗಿಯ ಬಂದಾಳ ತಾಯಿಯ ಬಗೆಸಿ ಒಡ್ಡಾಳ ಬಗ್ಗೆ ಒಗ್ಗಾಳ ತಾಯಿ ಬಗೆಸಿ ಒಡ್ಡಾಳ ಬಗಸಿ ತುಂಬಾ ಬಸವಣ್ಣ ಪಂಚಿಗೆ ಹಾಕ್ಯಾದ ಬಗಸಿ ತುಂಬಾ ಬಸವಣ್ಣ ಪಂಚಿಗೆ ಹಾಕ್ಯಾದ ನುಂಗ ನುಂಗಲಾರದ ಮೂರೇ ಕುಟುಕ ನುಂಗ್ಯಾಳ ನುಂಗ ನುಂಗಲಾರದ ಮೂರೇ ಕುಟುಕ ನುಂಗ್ಯಾಳ ಕೊಡದು ಸುಮ್ಮನೆ ಹೋಗಬಾರ ನಿನ್ನ ಕತಿ ಇಲ್ಲಿಗೆ ಮುಗಿತದಂತಂದು ಉಗುರು ನೋಟಿ ಈ ಮಂತ್ರಿ ಯಾವಾಗ ಒಡೆದಗಳಿಗೆ ನೋಟು ಓರಿಗರ ತಾಯಿನ ಒಟ್ಟಾಗ ಮೂಡಿತು ಇದು ಏನು ಮಾಯ ಕಂಡಿತು ಇದು ಅಂತ ಕರ್ಮ ಕಂಡಿತು ಕುಂತ್ರಯ್ಯಳ ರಂಗ ಆಯಿತು ಭದ್ರ ಕುಂದ್ರಲ ರಂಗ ಆಯಿತು ದೇವರ ನಿನಗೆ ಏನು ಪಾಪ ಮಾಡಿ ನಿನಗೆ ಅಂತ ಕರ್ಮ ಮಾಡಿ ನನಗೆಂತ ಗೊತ್ತು ತನ್ನಂತಂದು ಮಾರೆಲ್ಲ ಸಣ್ಣ ಮಾಡಿಕೊಂಡು ಮಾರೆಲ್ಲ ಭಿನ್ನ ಮಾಡಿಕೊಂಡು ನನ್ನಮ್ಮ ದುಃಖ ಮಾಡಿ ಆ ದನಗಳು ಮುಂದೆ ಹಾಕಿಕೊಂಡು ಕಟ್ಟು ಗೂರಿಕೊಂಡು ಬಂದು ಯಾವ ದುಡ್ಡು ಒಳಗೆ ದನಗಳು ಹೋಗಿಸಿ ಮನೆಗೆ ಬಂದರೆ ಏಳು ಮಂದಿ ಅಣ್ಣದವ್ರು ಮನೆ ಆಗಿಲ್ಲ ಒಳಗೆ ಬಿತ್ತಲಾಕ ಹೋಗ್ಯಾರ ಹಿರಿಯತ್ತಿ ಕೃಷ್ಣಮ್ಮ ಅವ್ರ ಮನೆಗೆ ಉಂಟು ಹೋಗ್ಯಾಳ ಆ ತಾಯಿನ ಕಡೆಗೆ ಆರು ಮಂದಿ ಹತ್ತಿದವ್ರು ನೋಡಿ ಯಾಕಮ್ಮ ನಾದಿನಿ ಯಾರೆಲ್ಲ ಸಣ್ಣ ಮಾಡಿದ್ದಿ ಯಾರನ್ನ ಹೊಡೆದ್ರ ಯಾರನ್ನ ಬೈದ್ರ ಯಾರು ಹೊಡೆದಿಲ್ಲ ಯಾರು ಬೈದಿಲ್ಲ ಯಾರಮ್ಮ ನಾದಿನಂತಂದು ಜಳ ಕರ್ಕೊಂಡು ಬಂದು ತಾಯಿ ಜಳಕ ಮಾಡಿಸಿ ತಾಯಿ ಸೀರು ಉಡೋ ಮುಂದೆ ಕಡೆಗೆ ಆರು ಮಂದಿ ಹತ್ತಿಗಿದವರು ತಾಯಿನ ಕಡೆಗೆ ನೋಡಿದರು ಕುಂಬಳಕಾಯ ಕಂಡಂಗ ತಾಯಿನ ಒಟ್ಟಿಯ ಕಂಡಾದ ಕುಂಬಳಕಾಯ ಕಂಡಂಗ ತಾಯಿನ ಒಟ್ಟಿಯ ಕಂಡಾದ ತಂದಮ್ಮ ದುರ್ಲಭ ತಂದಲ್ಲ ತಂದಮ್ಮ ನಾದನೇ ದುರ್ಲಭ ತಂದಲ್ಲ ಹತ್ತಿಗಿದವರು ಪಾಪ ನಾನು ಕಂಡಿಲ್ಲ ನಾ ಪುಣ್ಯ ನಾನು ಕಂಡಿಲ್ಲ ಪಾಪ ನಾನು ಕಂಡಿಲ್ಲ ಪುಣ್ಯ ನಾನು ಕಂಡಿಲ್ಲ ಕಂಡಿಲ್ಲ ಪುಣ್ಯ ಕಂಡಿಲ್ಲ ಪಾಪದ ಮಾತಾಡು ಬ್ಯಾಡ್ರಿ ಒಟ್ಟಾಗ ಮಗ ಕಡಿತ ಬಂದನ ಸರಿವಳ್ಳೆ ಮಾದು ತಾಯಂತ ಅವ್ರ ಮಾತವ್ರ ಮನುಷ್ಯ ಆಗಿಡಗಂಡ್ರು ನಡುವಿಲವ ನಾಗಿರೆಡ್ಡಿ ಮುಚ್ಚು ಬೈಲಾಕ ಮನೆಗೆ ಬಂದ ಬಂದಂತ ಮೈದನಗ ಹಂಗ ಚಾಡುಗಳ ತರ ಓ ಮೈದನ ನಿಮಗೆ ಹಾಲು ಮಣ್ಣು ಸರವರಿ ತಂಗಿ ಎಷ್ಟೋ ಪ್ರತಿವರ್ತಣವಗಳಂತ ಮನ್ಯಾಗ ಇಟಗಂಡ್ರಿ ಮನ್ಯಾಗ ಇಟಗಂಡ್ರೆ ತನ ಕಾಯ ಉಡುಗರಿ ಒಬ್ಬ ತಾಯಿ ಬಂದಾಳ ಗುರಿ ಕಾಯ ಚೆನ್ನೈಗ ಕರಿಬಿಣಾಗಿ ಬಂದಾಳ ಅಂತ ಆಕಿ ವಲ್ಲಮ್ಮ ನಮ್ಮ ತಂಗಿ ದೇವಲೋಕ ಒಳಗ ದೇವಗನ್ನಗಿದ್ದಂಗ ನಾಗಲೋಕ ಒಳಗ ನಾಗನ್ನಗಿದ್ದಂಗ ಅಂತ ಪ್ರತಿವರ್ತ ಎಣಮಗಳು ಕೇಳಾರ ನಮ್ಮತ್ಯಾಗ ಆಕೆನೆ ದೇವರು ಆಯಮ್ಮ ದೇವರಾಗಿ ನಿಂದಿರ್ತಾಳ ಅಂತ ಕೆಲಸ ಮಾಡಾಕಲ್ಲ ಅಪ್ಪ ಮೈದನ ನಾ ಸುಳ್ಳು ಆಡ್ತೀನಿ ಏನು ನನ್ನ ಮಗಳಾಗ 5 ವರ್ಷದ ಕೂಸಾದ ನನ್ನ ಮಗಳು ತೆಲಿ ಕೊಡ್ದು ಹೇಳಿಕೊಡ್ತೀನಂತ ಆಯಮ್ಮ ತೆಲಿ ಕೊಡ್ದು ಹೇಳಿಕೊಟ್ಟರೆ ಗಂಡಸು ಮಕ್ಕಳಿಗೆ ಏನು ಗೊತ್ತು ಅಂದ್ರೆ ಇದ್ದಿದ್ದ ಅದು ಹೆಣ್ಮಕ್ಕಳ ಮಾತು ಹೆಣ್ಮಕ್ಳು ಗೊತ್ತಂತ ತಿಳ್ಕಂಡ ಓ ಅತ್ತಿಗದವರೆ ನಿಮ್ಮ ಕಾಲು ಬೀಳ್ತೀನಿ ತಂಗಿನ ಕಡಿಲಾಕ ಒಂದು ಕತ್ತಿವಿಲ್ಲ ಒಂದು ಚಾಕುವಿಲ್ಲ ಇದರಲ್ಲಿದ ಕಡಿಲಿ ತಾಯ ಆಯಮ್ಮನ ಜನ್ಮಕ ಬಚ್ಚಿಟ್ಟಿವಿ ನಾವಂತಂದು ಬಂಗಾರ ಪುಡಿಬಾಕು ತಂದು ಕೊಟ್ಟು ಪುಡಿಬಾಕು ತಗಂಡ ಕಾಯಿ ಕರ್ಪೂರ ಕೊಟ್ಟರು ಕಾಯಿ ಕರ್ಪೂರ ತಗಂಡ ಹೊಲಕೊಂಟು ಹೋದ ಇವ್ರ 6 ಮಂದಿ ಅತ್ತಿಗದವರು ಅವಸರಲಿದ್ದ ಅಡಿಗೆ ಮಾಡಿ ದೊಡ್ಡ ಬುಟ್ಟಿ ಒಳಗ ಬಾರಮ್ಮ ನಾದಿನಿ ನನಗೊಂದು ನಮೋ ನಮಸ್ಕಾರ 7 ಮಂದಿ ಬಣ್ಣದವರು ಜೋಳ ಬಿತ್ತಲಾಕ ಹೊಂಟು ಹೋಗ್ಯಾರ ಒಳಕ ಹೊಂಟು ಹೋಗಿ ನೀವು ಬುತ್ತಿ ಕೊಟ್ಟು ಬಾ ಅಂತಂದು ಯಥಾರ್ಥ ಹೆಣಮಗಳು ಹೊಲ ನೋಡಿಲ್ಲ ಹೊಲ ದಾರಿ ನೋಡಿಲ್ಲ ನಾ ಎಕ್ಕಡ ಹೋಗಿಲ್ಲ ಅಮ್ಮ ಅತ್ತಿಗೆ ನಾವು ತೋರಿಸಿಕೊಳ್ತೀವಂತ ಆ ತಾಯಿ ಬಂದು ನಿಂತರೆ ಮಣ್ಣದವ್ರಿಗೆ ನಾವು ಹೋಯ್ತೀನಿ ನನಗೆ ಏನು ಭಯವಿಲ್ಲಂತ ಹೇಳಿ ಮ್ಯಾಲೆ ಬುತ್ತಿ ಹೊತ್ತ ಕಂಡು ಊರಿಂದ ಬಂದು ದಾರಿ ಬಡ ಕಂಡು ಹೋಗು ಹೋಗ್ತದಂತಂದು ದಾರಿ ತೋರಿಸಿ ಅಮ್ಮನವ್ರು ಹಿಂದಕ್ಕೆ ಬಂದ್ರು ಎಲೆ ಮ್ಯಾಲೆ ಹುತ್ತು ಹೊತ್ತು ಕಂಡು ನನ್ನ ತಾಯಿ ಸವರಮ್ಮ ದಾರಿ ನಡಕಂತ ಹಣದೋರ್ ಬೆಲಿ ಹೆಂಗ ಬರುತ್ತ ಒಂದ ಗಾವಾದ ಬಂದಾಳಮ್ಮ ಒಂದ ಗಾವಾದ ಬಂದಾಳಮ್ಮ ಅಣ್ಣದವರೇ ಮಣ್ಣ ಸರವರಿ ಮ್ಯಾಲೆ ಕಲ್ಲಾಕರಿ ಬರ್ಯಪ್ಪ ನನ್ನ ಬುತ್ತಿಳು ಸರಿ ಅಣ್ಣತ್ತಿ ಉರಿತದ ನನ್ನ ಬೆನ್ನರ್ಲಿ ಕಟ್ಟದ ಬರ್ರಿ ಅಂತ ಅಣ್ಣದವ್ರು ಕುಚೆ ಹೊಡೆದ್ರು ಅಣ್ಣದವ್ರು ಕುಚೆ ಹೊಡೆದರೆ 6 ಮಂದಿ ತಮ್ಮದವರು ಅಣ್ಣನ ಕಡಿಗೆ ನೋಡಿದ್ರು ಹಿರಿಯ ಅಣ್ಣ ರಾಮರೆಡ್ಡಿ ಹೊಲದಾಗ ಇದ್ದರೆ ತಂಗಿನ ಕಡಿ ಕೊಡಿಸೋದಿಲ್ಲ ಅಣ್ಣಗ ಪಾಶೆ ಮಾಡಮಂತಂದು ಅಣ್ಣ ನಿನಗೆ ನಮಸ್ಕಾರ ಮಾಡ್ತೀವಿ ನೀರನ್ನ ಕೊಡಪ್ಪ ಅಂತ ಕಂಡು ಸಮುದ್ರಕ್ಕೆ ಹೋಗು ನೀರು ತುಂಬಿಕೊಂಡು ಬಾ ತಂಗಿ ಬುತ್ತಿ ತಂದಾಳ ಎಲ್ಲ ಅರ್ಕುತ್ತ ಊಟ ಮಾಡಬಂದು ಸರ ಒಳ್ಳೆ ಮಾತಂತಂದು ನೀರಿನ ಕೊಡಪ್ಪ ಅನ್ನ ತಕ್ಕಂಡು ಒಳಗೆ ಹೊಂಟು ಹೋದ 6 ಮಂದಿ ಅಣ್ಣದವರು ಬಂದು ಅಡ್ಡ ನಿಂತ ಕಂಡು ತಂಗಿ ಸವರಮ್ಮ ಮಾಡಿಯ ತಪ್ಪು ತಪ್ಪು ಲಾರಂಗ ಹೇಳು ಬುತ್ತಿ ಬಿಳಿಸ್ತು ಅಂದರೆ ಆ ತಾಯಿ ನೋಡಿ ನಾ ಅಲ್ಲದ ಕೆಲಸ ಮಾಡಿಲ್ಲ ಅವರ ಬುದ್ಧಿ ಮಾಡಿಲ್ಲ ಸರ ಒಳ್ಳೆ ಮಾತು ಜಾಗ ಮಗ ಎಕ್ಕಲ್ಲಿದ ಬಂದ ಓರಿ ಪಂಚಿತ ಕುಡದಕ ಮುಚ್ಚಿ ನೋಟು ಓರಿಗರ ಹೊರಗೊಟ್ಟೆ ಆಗ ಬಿದ್ದದ ಆ ತಾಯಿ ಬುತ್ತಿ ಇಳಿಸಲಿಲ್ಲ ಸುಟ್ಟು ಬಂದು ಕೆಳಗ ಒಕ್ಕಟ್ಟು ಅಪ್ಪನ ಕೆಳಗ ಒಕ್ಕಟ್ಟು ಹಿಂದಿಗೆ ತಿರುಗಿ ಹೋಗತ್ತಿದ್ದು ಹೋಗೋ ಮುಂದಗಡಿಗೆ ಅಮ್ಮ ನಿನ್ನ ಕಾಲು ಬೀಳ್ತೀವಿ ಹೋಗೋದ ನಾಯವಲ್ಲ ಹೋಗೋದ ಧರ್ಮತಲ್ಲ ಬಿಳಿದು ಹೋಳು ಬಿಚ್ಚಲು ಹಾಕ ಬಂದು ಹಿಂದೆ ಹೊಲದಾಗ ಏನಾದ ಬಂಗಾರ ಮಶಮ್ಮನ ಗುಡಿ ಆ ಗುಡಿಗೆ ಪೂಜೆ ನಮಸ್ಕಾರ ಮಾಡಿ ನೀ ಒಂಟು ಹೋಗು ತಾಯ ಯಪ್ಪ ನಾ ಕಾಯಿ ತಂದಿಲ್ಲ ಕರ್ಪೂರ ತಂದಿಲ್ಲ ನಾವು ತಂದಿವಮ್ಮ ತಂಗಿ ಅಂತಂದು ಕಾಯಿ ಕರ್ಪೂರ ಉಡಿಯಾಗಿಟ್ಟು ಒಂದು ಬಹುಶಃ ಉಳಿಯಾಗ ಹಾಯ್ಕೊಂಡು ನಟ್ಟ ಗುಡಿಬೆಲಿಗೆ ಬಂದು ಆ ದೇವರು ತೊಳೆದು ಕಾಯಿ ಹೊಡೆದು ಕರ್ಪೂರ ಸುತ್ತು ನನ್ನಮ್ಮ ಕಡೆಯಕ್ಕಾಗಿ ನಿಂತ ಕಂಡಳು 6 ಮಂದಿ ಅಣ್ಣದವರು ಬಗ್ಗಿ ನಮಸ್ಕಾರ ಮಾಡಿದ್ರು ಸವರಮ್ಮ ತಾಯಿ ಬಗ್ಗಿ ಬಗ್ಗನ ಹರ್ದ ಆ ತಾಯಿ ಬಗ್ಗಿ ನಮಸ್ಕಾರ ಮಾಡುತ್ತಿದ್ದಾರೆ ಯಪ್ಪ ತಾಯಿ ಮುಂದ ಮೂವರು ಮುಂದ ಮೂವರು 6 ಮಂದಿ ಅಣ್ಣದವರು ಮುಂದ ಮೂವರ ನಿಂತಾರ ನಿಂತಾರ ಮುಂದ ನಿಂತವರು ಬಡದಮ್ಮ ಎರಡ ಕೈಯೇ ಬಿಡದಾರ ಕಾಯಿನ ಕೆಳಗ ಜೈಟಿಗೆ ಹೊಡೆದ ಗಳಿಗೆ ಹುಡುಗ ಹಾಕು ಕೈ ಹಾಗಡ ಕಂಡು ಹೇಳುತ್ತ ಊಡತ ಬಂದು ಗುಂಡಿಗೆ ಬೆಲೆ ಒಂದೇ ಚೂರು ಚೂರ ಪರ್ರ ಹೊಟ್ಟಿ ಸೀಳಿದ ಮಿತಿ ನೋಟು ಓಡಿಗರ ಆರಿ ಹೊರಗ ಬಿದ್ದದ ಅಂಬೋ ಅಂತ ಒದರುತ್ತದ ಕಾಯಿನ ಸುತ್ತ ತಿರುಗುತ್ತದ ಅಂಬೋ ಅಂತ ಒದರುತ್ತದ ತಾಯಿ ಸುತ್ತ ತಿರುಗುತ್ತದ ನಾವು ಕೇಳಲಿಲ್ಲ ತಂಗಿ ಹೇಳಿದ ಮಾತು ನಿಜವಾಯಿತು ನೋಟು ಓರಿಗರ ಒದರುತ್ತದ ತಿರುಗುತ್ತದ ತಂಗಿ ಹೆಣ್ಣಿನ ಕಾಲು ಬೀಳ್ತೀವಿ ತಂಗಿನಂತ ಯಾರು ಕರೆಯಮು ನನ್ನಮ್ಮ ಸವರಮ್ಮ ಅಬ್ಬಂತ ನಮಗ ಇಲ್ಲ ಹುಣ್ಣಿ ಬಂದ್ರೆ ನಮಗವಿಲ್ಲ ಯಾರು ಎಲ್ಲಿಗೆ ನಾವು ಹೋಗಮು ತಂಗಿ ಅಂತ ಕರೀಲಾಕ ನಮಗಿಲ್ಲದಂಗಾಯಿತಲ್ಲ ಎಂದ್ರ ಮಾತು ಕೇಳಿ ಜನ್ಮ ಹೊಡೆದಿವಿ ಪ್ರಾಣ ತಿಂದಿವಿ ಯಾತಿರಂದ್ರವಿಲ್ಲ ತೀರಂದ್ರವಿಲ್ಲ ನಾವು ತಂಗಿ ಕಳ ಕಂಡಿವಂತಂದು ತಂಗಿನ ಕಾಲೆ ಬ್ಯಾಲೆ ಬಿದ್ದು ಮತ್ತ ಗೋಟ ಕಣ್ಣೀರಿ ತೆಗೆದು ಆರು ಮಂದಿ ದಾಟೋಗತ್ತಿದ್ದರು ಹತ್ತು ಗಳಿಗೆ ದೇವ್ರ ಆಗಿ ನಿಂತಳು ಬಂಗಾರದ ಗೊಂಬೆ ಆಗಿ ನಿಂತು ಉಡಿ ತುಂಬಾ ಉಡಿ ಬಂಡ ಹಾರ ಕಟ್ಟಿಕೊಂಡು ಅಣ್ಣದವರಿಗೆ ಅಡ್ಡ ಬಂದು ಅಣ್ಣದವರೇ ನನ್ನ ಜನ್ಮ ತಿಂದು ಯೋಧಕ್ಕೆ ಹೋಗುತ್ತೀರ ಹೋಗೋದ ನ್ಯಾಯವಲ್ಲ ಹೋಗೋದ ಧರ್ಮತಲ್ಲ ಸಂಸಾರ ಜಿಂದಗಾನ ಮಾಡಬೇಡಂತ ಹಿಡಿಕೆ ನಡ ಬಣ ತುಂಬಿ ಮಂಡ ಹಾರು ಹೊಡಕಂಡು ಕೆವ್ನ ಕಾರ ಹೊಡೆದು ಆರು ಮಂದಿ ಅಣ್ಣ ದೋರೆಗೆ ಅರಮಂದಣ್ಣದವರಿಗೆ ತಂಗಿ ಚೆಲ್ಲಿ ಬಿಟ್ಟಾಳ ಅರಮಂದಣ್ಣದವರ ರಕ್ತ ಕಾರಿ ಸಂದಾರ ಅರಮಂದಣ್ಣದವರಮ್ಮ ರಕ್ತ ಕಾರಿ ಸತ್ತಿದಾರ ಕಾರಿ ಕಂಡಾರ ಅವರ ಪ್ರಾಣ ಬಿಟ್ಟಾರ ರಕ್ತ ಕಾರಿ ಕೊಂಡಾರ ಅವರೇ ಪ್ರಾಣ ಬಿಟ್ಟಾರ ಹಿರಿಯಣ್ಣ ರಾಮರೆಡ್ಡಿ ನೀರು ತಗೊಂಡು ಬಂದಾರ ಹಿರಿಯಣ್ಣ ರಾಮರೆಡ್ಡಿ ನೀರು ತಗೊಂಡು ಬಂದ ತಮ್ಮದವರು ಸತ್ತರ ತಮ್ಮದವರು ಸತ್ತರು ಪರ್ವಾನಿಕಿಲ್ಲ ತಂಗಿ ಎಕ್ಕಡೋದು ಅಂತಂದು ಅಡಾಡಿ ತಿರುಗುತ್ತಾನ ಅಡ್ಡಿ ಆಡಿ ದುಃಖ ಮಾಡುತ್ತಾನ ಪಕ್ಷಿಣ ಮಾಡಿ ಓಜಮ್ಮ ಪರದೇಶನ ಮಾಡಿ ಓಜಮ್ಮ ಎಕ್ಕಡೋದಿ ತಂಗಿ ಅಂತ ದುಃಖ ಮಾಡುತ್ತಾನ ದುಃಖ ಮಾಡೋ ಅಣ್ಣಗ ಎದುರಾಗಿ ಬಂದು ಅಣ್ಣ ನೀ ದುಃಖ ಮಾಡಬೇಡ ನೀ ಚಿಂತೆ ಮಾಡಬೇಡ ಆದರ ಮಾಡಿರಂತ ನನ್ನ ಜನ್ಮ ಅವ್ರು ತಿಂತಾರ ಅವ್ರ ಜನ್ಮ ನಾ ತಿಂದೀನಿ ಇದಕ್ಕೇನ ತಪ್ಪಲ್ಲ ನಿನ್ನ ಜನ್ಮಕ್ಕ ನನ್ನ ಜನ್ಮ ಹಾಗ ನೀ ಯಾಕ ದುಃಖ ಮಾಡುತ್ತಿದ್ದಿ ತಂಗಿನ ಒಂದು ಬಗಲಾಗೈತಿಯೋ ಆ ತಂದೆ ಊರಿ ಬಸವಣ್ಣ ಅದೊಂದು ಬಗಲಾಗ ಬೆಳೆ ನೀರು ಸಂಗಾಟ ಊರಿಗೊಂಟೋಗಿ ಊರ ಮುಂದ ಹೆಸರುಗಡ ಬುಡುಕ ನನ್ನ ಗುಡಿ ಕಟ್ಟಬೇಕು ಗುಡಿ ಒಳಗ ನನ್ನ ಹೊಂದಿಸಬೇಕು ನನ್ನ ಜಾತ್ರಿ ನನ್ನ ಸೇವ ನೀ ಮಾಡಬೇಕಂತ ಅಣ್ಣಗ ಏಳೆ ಪಟ್ಟಾಳ ಸವರ ಊರ ಮುಂದ ಬಸರಿಗಿಡದ ಹುಡುಕ ಮಂಗಳ ವಾರ ದಿನ ತಂಗಿನ ಗುಡಿಗೆ ಬುನಾದ ಹಾಕಿ ದೊಟ್ಟ ಬೆಳಗಾನ ಅಣ್ಣ ಒಬ್ಬನೇ ಕುಂತ ಕಂಡು ಆ ತಾಯಿನ ಗುಡಿ ಕಟ್ಟಿದ ತಾಯಿನ ಗುಡಿ ಕಟ್ಟಿ ಬಂಗಾರಿ ಗುಡಿ ಒಳಗ ತಾಯಿನ ಹೊಂದಿಸಿಬಿಟ್ಟ ಬಸವಣ್ಣಗೊಂದು ಗುಡಿ ಕಟ್ಟಿದ ಬಸವಣ್ಣನ ಹೊಂದಿಸಿದ ಆ ತಾಯಿನ ಸೇವೆ ಮಾಡುತ್ತಾನ ತಾಯಿನ ಪೂಜೆ ಮಾಡುತ್ತಾನ ಹಿಂದೆ ಹಿರಿಯತ್ತಿ ಕೃಷ್ಣಮ್ಮ ತಾವ್ರ ಮನೆಯಿಂದ ಒಳಗೆ ಬಂದು ಉಳಿಯಾಡಿ ದುಃಖ ಮಾಡುತ್ತಾರ ಅತ್ತೆಗೆ ನೀ ದುಃಖ ಮಾಡಬೇಡ ಚಿಂತೆ ಮಾಡಬೇಡ ನೀ ಇಬ್ಬರದ ಗಂಡ ಹೆಣತಿ ನನಗ ತಾಯಿ ತಂದಿ ನೀ ಇಬ್ಬರು ಇರಬೇಕಂತಂದು ಸೇವೆ ಮಾಡುತ್ತಿದ್ದರೆ ಅಣ್ಣ ನೀ ಒಬ್ಬನೇ ಪೂಜೆ ಮಾಡಿದರೆ ನನಗೊಪ್ಪದಿಲ್ಲ ಒಮರದಿಲ್ಲ ಊರಾಗಿ ಹೋಗಿ ಬರೀತೀನಿ ಬೇಡಮ್ಮ ತಂಗಿ ಇಲ್ಲ ಅಣ್ಣ ನೀ ಹೇಳಿದ ಮಾತು ಕೇಳದಿಲ್ಲ ಅಂತ ಮಠ ಮಠ ಮಧ್ಯ ಹಣ ಒಳಗ ಸುರಿಗಾಳಿ ಆಗಿ ಊರಾಗ ಒಕ್ಕಂಡು ಊರ ಗದ್ದಲ ಮಾಡ್ತಾ ಬೇರೆ ಗದ್ದಲ ಮಾಡ್ತಾ ತಾವ್ರ ಮನೆಗೆ ಬಂದಳು ಆರು ಮಂದಿ ಬತ್ತಿಗಿದವರು ತಾಯಿ ತೂಗಂತ ತೊಟ್ಲ ಒಳಗ ತೂಕಿ ಅಂತ ಕುಂತಾರಲ್ಲ ಅತ್ತಿಗಿದವ್ರಿಗೆ ಬಾಡ ನೋಡಿ ಅತ್ತಿಗಿದವರೇ ನಿಮ್ಮಾಲೆ ಮಣ್ಣು ಸರವಳೆಂದು ಕೈ ಹೊಳ ಕೈ ಹಾಗಡ ಕಂಡು ಬಳ ಬಳ ಮಂತ್ರಿಸಿ ಆರು ಮಂದಿ ಮ್ಯಾಲ ಹೊಡೆದಗಳಿಗೆ ಆರು ಮಂದಿ ಅತ್ತಿಗಿದವರು ಆರು ಬಗ್ಷ ರಕ್ತ ಕಾರಿ ಕಂಡು ಆರು ಮಂದಿ ಅತ್ತಿಗಿದವರೇನಾ ಅವರೇ ಆರು ಮಂದಿ ಅತ್ತಿಗೆದವರೇನಾ ರೈತರು ಮಂದಿ ಯಾರಮ್ಮ ಮರಗಮ್ಮನ ಮಶಮ್ಮನ ತಾಯಮ್ಮನ ಯಾರಲ್ಲ ಹೊಸಾಗ ಸತ್ತಿನ ಒಕ್ಕಲಿಗೆ ಸೋರಮ್ಮ ಆದ್ರೂ ಒಳ್ಳೆ ಮಾತು ತಾಯಿ ಬೇಡಿದಂತ ಹಾಗಾರ ಕೊಡ್ತೀವಿ ಊರು ತಣ್ಣಗ ಮಾಡಂದರೆ ಊರೆಲ್ಲ ತಣ್ಣಗ ಮಾಡಿ ಮಂಗಳವಾರ ಇರಂಬೋದು ನನ್ನ ಪೂಜೆ ಹೋಳಿ ಊಟ ಮಾಡಬೇಕು 66 ಸಣ್ಣ ಬ್ಯಾಟಿ 33 ದೊಡ್ಡ ಬ್ಯಾಟಿ 7 ಬಂಡಿ ತೆಂಗಿನಕಾಯಿ 7 ಬಂಡಿ ನಿಂಬಿಕಾಯಿ 7 ಬಂಡಿ ಕರಿಕುಂಬಳಕಾಯಿ 7 ಬಂಡಿ ಕೊಬ್ಬಿನ ಗಡಿ ಕಂಡಗೆ ಕನ್ನ ಮಾಡಬೇಕು 7 ಬೀಸಿ ಬಿಳಿ ಸೀರೆ ತಂದು ಜಗನ್ ಜೋತಿ ಹಚ್ಚಬೇಕು ಕುಂಭ ಸುರುವ ಬೇಕು ಎಲ್ಲ ಹೇಳಿಕೊಟ್ಟು ಊರೆಲ್ಲ ಶಾಂತ ಆಯ್ತು ಮಂಗಳವಾರ ದಿನ ಮನಿ ಮಾರಿ ಸಾರಿಸಿಕೊಂಡು ಆಯಮ್ಮನ ಪೂಜೆ ಹೋಳಿ ಊಟ ಆಯಮ್ಮ ಹೇಳಿದ್ದೆಲ್ಲ ತಂದು ಗುಡಿ ಮುಂದ ಕಡದು ಕಡದು ಕಡದು ಕಡದು ರಚಿ ಹಾಕಿ ನನ್ನಮ್ಮ ತಿಂದಿ ಕೊಬ್ಬಿನ ಗಡಿ ತಂದು ಗುಡಿ ಮುಂದ ಬಂದಿರಿ ಹಾಕಿ ಕಂಡಗಕ್ಕೆ ಅನ್ನ ಮಾಡಿ ತುಂಬ ಸುರಿವಿ ಬಿಳಿ ಸೀರೆ ತಂದು ಜಗಂಜು ಹಚ್ಚಿ ಮಂಗಳವಾರ ನಂಬು ತಾಯಿನ ಒಂದು ಹಜ್ಜಿ ಅವರಿನ ತಾಯಿನ ಒಂದು ಜಾತ್ರಿ ಅವರೇನ ಮಾಡ್ಯಾರ ತಾಯಿನ ಒಂದು ಚೇರಿಯನ ಊರು ಮಂದಿ ಮಾಡ್ಯಾರ ತಾಯಿನ ಒಂದು ಚೇರಿಯನ ಊರು ಮಂದಿ ಬೆಳಗಾರ ಸವರಮ್ಮನ ಜಾತ್ರಿ ಮತ್ತನ್ನ ನಡೆದಾದ ಸವರಮ್ಮನ ಜಾತ್ರಿ ಮತ್ತನ್ನ ನಡೆದಾದ ಸುತ್ತಾನ ಕಳೆ ಮಂದಿರ ಅವರೇನ ಬಂದಾರ ಸುತ್ತಾನ ಕಳೆ ಮಂದಮ್ಮ ಅವರೇನ ಬಂದಾರ ಬೇಡಿದವರಿಗೆ ಸವರ ತಾಯಿ ಸವರಮ್ಮ ತಾಯಿ ನೋಡಿ ಏನಂತಳ ಮೇಲುಗಡೆ ದೇಶ ಒಳಗೆ ನಾವು ಹೋದರೆ ನನ್ನ ಎತ್ತದೆಲ್ಲ ಪಾಲ್ಸದೆಲ್ಲ ತೇಡ ತೆಲಗಾಣಿಗೆ ನಾವು ಹೊಚ್ಚಿನಂತಂದು ಹೊರಪರ್ತ್ಯ ತಾಲೂಕ ಗದ್ವಾಲಯ್ಯರ ಅಕ್ಕ ತಾಯಿ ಸೇರಿಕೊಂಡು ಊರಿಗೊಂದೋ ಗುರಿ ಏನ ತಾಯಿ ಕಥೆಯಲ್ಲಿ ಇದುವರೆಗೆ ಸೌರಮ್ಮನ ಕಥೆ ಕೇಳಿದಿರಿ. ನಡೆಸಿಕೊಟ್ಟವರು ಚಿತ್ತಾಪುರ ತಾಲೂಕಿನ ರಾಮತೀರ್ಥದ ಶಂಕರಮ್ಮ ರಾಮತೀರ್ಥ್ ಹಾಗೂ ಸಂಗಡಿಗರು. ಕೃಷಿ ರಂಗದಲ್ಲಿ ಈಗ ಕೃಷಿ ಹಾಡುಗಳು. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಣವೆಯಕ ಬಿಡಬಾರದು ದನಗಣ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಣವೆಯಕ ಬಿಡಬಾರದು ದನಗಣವೆಯಕ ಬಿಡಬಾರದು ರೈತರು